विश्वास दिलाएं कि डरने की कोई बात नहीं है। जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें। COVID-19 से बचाव जिम्मेदारी है आपकी और हमारी। अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें। इधर इधर इधर हम बोल रहा है तेरे बिजू का कुतला बोल रहा पक्षियों से तो हम खेत को बचा लेते हैं पर इन घातक रसायनों से कैसे बचा मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे पहले ऐसा नहीं था पूछना अपने बड़े बुजुर्गों से कैसे फसल लगना शुद्धता झलकती माटी की तरफ और लो पहली वाली बात कहा पर हम तो सभी डाले हैं सब नहीं आज भी लाखों छात्रों के साथ परंपरागत विधि से फसल उगा रहे पर्चा खा और उपज की कीमत भी बेहतर पा रहे सच है एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूंगा माटी से प्रेम की परंपरा है परंपरागत खेती ये केली ಎರೆಗೊಬ್ಬರ ತಯಾರಿಕೆಯ ಕುರಿತು ಶಿರಸಿಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜವರೇಗೌಡ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಜವರೇಗೌಡ. ನಮಸ್ಕಾರ. ಎರೆಹುಳು ಅಂತೀವಿ, ಈ ಹುಳುಗಳ ಪಾತ್ರ ಕೃಷಿಯೊಳಗೆ ಎಷ್ಟು ಪ್ರಮುಖ ಅಂತ ನೋಡಿ. ಇದೆಲ್ಲ ತಮ್ಮ ತಿಳಿದಿರುವ ಹಾಗೆ ಇಂದಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬಳಕೆ ಮಾಡ್ತಾ ಇದೀವಿ. ಇದೆಲ್ಲ ನಾವು ಭೂಮಿಗೆ ಸೇರಿಸ್ತಾ ಇರೋದ್ರಿಂದ ಇದು ಏನಾಗಿದೆಯಪ್ಪ ಅಂತಂದ್ರೆ ಇವತ್ತಿನ ದಿನ ತುಂಬಾ ಆತಂಕದ ಸ್ಥಿತಿಗೆ ಬಂದ್ಬಿಟ್ಟಿದೆ. ಯಾಕಪ್ಪ ಅಂತಂದ್ರೆ ಇದರಿಂದ ಉತ್ಪಾದನಾ ವೆಚ್ಚ ಹೆಚ್ಚಾಗೋದಲ್ಲದೆ ಭೂಮಿಯು ಕೂಡ ನಿಸ್ಸಾರವನ್ನ ಮತ್ತು ಫಲವತ್ತತೆಯನ್ನ ಕಳ್ಕೊತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ನಾವು ಹತೋಟಿಯಲ್ಲಿ ಇಟ್ಕೊಂಡು ಅದನ್ನು ಉಪಯೋಗಿಸಬಾರದು ಅಂತಲ್ಲ, ಅದನ್ನ ಉಪಯೋಗಿಸುವ ಕ್ರಮಗಳನ್ನು ಹತೋಟಿಯಲ್ಲಿ ಇಟ್ಕೊಂಡು ಈ ಎರೆ ಹುಳುಗಳನ್ನು ಬಳಕೆ ಮಾಡಿಕೊಂಡು ಸಾವಯವ ಕೃಷಿ ಅಳವಡಿಸಿಕೊಳ್ಳೋದ್ರೆ ತುಂಬಾ ಉತ್ತಮ ಅಂತ. 4 ವಿದೇಶಿ ಎರೆಹುಳುಗಳಿವೆ, ಅದರಲ್ಲಿ ಬಹಳ ಮುಖ್ಯವಾದ ಅಂತಂದ್ರೆ ಆಫ್ರಿಕನ್ ನಿಶಾಚರಿ ಎರೆಹುಳು, ಅದು ವೈಜ್ಞಾನಿಕವಾಗಿ ಯುಟ್ಲಸ್ ಯುಜಿನಿಯ ಅಂತ ನಾವು ಕರಿತೀವಿ. ಇದು ಜೊತೆಯಲ್ಲಿ ಇತರ ವಿದೇಶಿ ಎರೆಹುಳುಗಳಾದ ಐಸಿನಿಯಾ ಫೆಟಿಡಾ, ಪೆರೋನಿಕ್ಸ್ ಎಸ್ಕವೈಟಸ್ ಮತ್ತು ಪೆರಿಟಿಮಾ ಇಲಾಂಗೇಟಾ ಎಂಬ ಜಾತಿ ಹುಳುಗಳನ್ನು ಕೂಡ ನಾವು ಎರೆಗೊಬ್ಬರ ತಯಾರಿಕೆಯಲ್ಲಿ ಬಳಕೆ ಮಾಡಬಹುದು. ಈ ವಿದೇಶಿ ತಳಿಗಳು ಯಾವುದೇ ಸಾವಯವ ವಸ್ತುಗಳು, ಅದು ದನಕರುಗಳ ಸಗಣಿ ಇರಬಹುದು, ಕೃಷಿ ತ್ಯಾಜ್ಯ ವಸ್ತುಗಳು ಇರಬಹುದು, ಇನ್ನಿತರ ಸಾವಯವ ವಸ್ತುಗಳನ್ನು ಬಹಳ ಬೇಗ ಉಪಯೋಗಿಸಿಕೊಂಡು ಜಠರ ವಿಭಜಿಸಿ ಹೆಚ್ಚು ಪ್ರಮಾಣದಲ್ಲಿ ಗೊಬ್ಬರವನ್ನು ಹಾಕತಕ್ಕಂತ ಶಕ್ತಿ ಈ ವಿದೇಶಿ ತಳಿಗಳಿಗೆ ಇದೆ. ಯಾಕೆ ಎರೆ ಗೊಬ್ಬರ ತಯಾರು ಮಾಡಬೇಕು ನಾವು ಅಂತ ನೋಡಿ, ಇತ್ತೀಚಿನ ದಿನಗಳಲ್ಲಿ ಸಾವಯವ ವಸ್ತುಗಳು ಸಿಗುವುದೇ ಬಹಳ ಅಲಭ್ಯ ಆಗ್ಬಿಟ್ಟಿದೆ. ಅದು ದನಕರುಗಳ ಸಗಣಿ ಇರಬಹುದು ಅಥವಾ ಇತರೆ ವಸ್ತುಗಳು ಇರಬಹುದು. ನಾವು ಕೃಷಿನಲ್ಲಿ ಸಾವಯವ ವಸ್ತುಗಳು ಅಂತಂದ್ರೆ ಹೆಚ್ಚಾಗಿ ನಾವು ಈ ದನಕರುಗಳ ಸಗಣಿಗಳನ್ನೇ ಬಳಕೆ ಮಾಡ್ತಾ ಇದೀವಿ. ಇತ್ತೀಚಿನ ದಿನಗಳಲ್ಲಿ ದನಕರುಗಳ ಸಂಖ್ಯೆಯನ್ನು ಕಡಿಮೆ ಆಗ್ತಾ ಇದೆ, ಸಾಕಾಣಿಕೆ ಕೂಡ ಕಡಿಮೆ ಆಗ್ತಾ ಇದೆ. ಈ ದಿಸೆಯಲ್ಲಿ ನಮಗೆ ಸಿಗ್ತಕ್ಕಂಥ ಸಾವಯವ ವಸ್ತುಗಳು ಕೂಡ ಕಡಿಮೆ ಆಗ್ತಾ ಇದೆ. ಅದರಿಂದ ನಮ್ಮ ಪರಿಸರದಲ್ಲಿ ಹಲವಾರು ಕೃಷಿ ತ್ಯಾಜ್ಯ ವಸ್ತುಗಳು ಸಿಗ್ತವೆ. ಇವುಗಳನ್ನ ನಾವು ಉಪಯೋಗಿಸಿಕೊಂಡು ಎರೆಹುಳುಗಳನ್ನು ಕೂಡ ಉಪಯೋಗಿಸಿಕೊಂಡು ನಾವು ಉತ್ತಮವಾದ ಸಾವಯವ ಗೊಬ್ಬರ ಪಡೆದುಕೊಂಡು ಭೂಮಿಗೆ ಸೇರಿಸುವುದು ಬಹಳ ಇಂದಿನ ದಿನಗಳ ಅವಶ್ಯಕತೆ ಆಗಿದೆ. ಏನೇನು ತ್ಯಾಜ್ಯಗಳು ನೋಡಿ, ಎರೆ ಗೊಬ್ಬರ ತಯಾರು ಮಾಡಬೇಕಾದ್ರೆ ಯಾವುದಾದ್ರೂ ತ್ಯಾಜ್ಯ ವಸ್ತುಗಳನ್ನ ಬಳಕೆ ಮಾಡಬಹುದು. ಅದು ಬಹಳ ಮುಖ್ಯವಾಗಿ ಲೋಹಗಳು, ಪ್ಲಾಸ್ಟಿಕ್ ಮತ್ತು ಈ ಗಾಜುಗಳು ಬಿಟ್ಟು ಮತ್ತು ವಿಷಪೂರಿತ ವಸ್ತುಗಳನ್ನು ಬಿಟ್ಟು ಯಾವುದೇ ಕೃಷಿ ತ್ಯಾಜ್ಯ ವಸ್ತುಗಳನ್ನು ನಾವು ಬಳಕೆ ಮಾಡಬಹುದು. ಅದರಲ್ಲಿ ನೋಡಿ, ಬೆಳೆಗಳು ಕಟಾವಾದ ನಂತರ ಸಿಗ್ತಕ್ಕಂಥ ಕೃಷಿ ತ್ಯಾಜ್ಯ ವಸ್ತುಗಳಾದ ಯಾವುದೇ ಕಬ್ಬಿನ ರೋದೆ ಇರಬಹುದು, ಜೋಳನ ಮತ್ತು ಮುಸುಕಿನ ದಂಟು ಇರಬಹುದು, ಎಲೆಗಳು ಇರಬಹುದು, ಅರಣ್ಯದಲ್ಲಿ ಸಿಗ್ತಕ್ಕಂಥ ಎಲೆಗಳು ಇರಬಹುದು, ಅಥವಾ ಧಾನ್ಯದ ಉಳ್ಳಗಳು ಇರಬಹುದು, ವಿಷಪೂರಿತವಲ್ಲದ ಕಳೆಗಳ ಕೂಡ ನಾವು ಬಳಕೆ ಮಾಡಬಹುದು. ಜೊತೆಯಲ್ಲಿ ಇದರಲ್ಲಿ ಸಾಕು ಪ್ರಾಣಿಗಳ ಹಿಕ್ಕೆಗಳು, ಕುರಿ ಇರಬಹುದು, ಎಮ್ಮೆ ಇರಬಹುದು, ಕುದುರೆ ಇರಬಹುದು, ಇಂತಹ ಸಗಣಿಗಳನ್ನು ಕೂಡ ನಾವು ಎರೆಗೊಬ್ಬರ ತಯಾರು ಮಾಡಲಿಕ್ಕೆ ಉಪಯೋಗಿಸಬಹುದು. ಅಲ್ಲದೆ ಕೃಷಿ ಆಧಾರಿತ ಕಾರ್ಖಾನೆಗಳಿಂದ ಬರತಕ್ಕಂಥ ತ್ಯಾಜ್ಯ ವಸ್ತುಗಳು, ಮೇ ಬಿ ಹಣ್ಣು ಅಥವಾ ತರಕಾರಿ ತ್ಯಾಜ್ಯ ವಸ್ತುಗಳು ಇರಬಹುದು, ಸಕ್ಕರೆ ಕಾರ್ಖಾನೆ ತ್ಯಾಜ್ಯ ವಸ್ತುಗಳು ಇರಬಹುದು, ಅಥವಾ ನಾರು ಉದ್ದಿಮೆ ತ್ಯಾಜ್ಯ ವಸ್ತುಗಳನ್ನು ಕೂಡ ನಾವು ಬಳಕೆ ಮಾಡಬಹುದು. ಬಹಳ ಮುಖ್ಯವಾಗಿ ನಾವು ಅಡಿಗೆ ಮನೆ ತ್ಯಾಜ್ಯ ವಸ್ತುಗಳು ಮತ್ತು ನಗರಸಭೆಯಿಂದ ಬಂದಂತಹ ವಸ್ತುಗಳಲ್ಲಿ ವಿಸರ್ಜಿಸಲ್ಪಟ್ಟ ವಸ್ತುಗಳನ್ನು ಕೂಡ ನಾವು ಎರೆಗೊಬ್ಬರ ತಯಾರಿಕೆ ಮಾಡಲಿಕ್ಕೆ ಉಪಯೋಗಿಸಬಹುದು.

ಮಾಳಿಗೆ ಮನೆಯವರ ಸಾಲ ಮಾಳಿಗೆ ಮನೆಯವರ ಮಾದೆ